ಪರಿಪೂರ್ಣಚಿದಾನಂದ ಸ್ವರೂಪೇಣಾವತಿಷ್ಠತೆ ಜ್ಞಾತೃಜ್ಞಾನಜ್ಞೇಯಭೇದಃ ಪರೇನಾತ್ಮನಿ ವಿದ್ಯತೆ ಚಿದಾನಂದೈಕರೂಪತ್ವಾತ್ ದೀಪ್ಯತೆ ಸ್ವಯಮೇವ ಹಿ. ಜೀವಮಾತ್ಮಾರಣಂ ಧ್ಯಾನಂ ಮಥನೆ ಸತತಂ ಕೃತೆ ಉದಿತಾವಗತಿರ್ಜ್ವಾಲಾ ಸರ್ವಾಜ್ಞಾನೇಂದ್ರನಂ ದಹೇತ್. ಉತ್ತರಾರಣಿ ದಕ್ಷಿಣ ಆರಣಿ ಆರಣಿನ ಅರಣಿನ ನೋಡ್ಬೇಕು ಅರಣಿ. ಉತ್ತರ ಅರಣಿ ಉತ್ತರ ಆರಣಿ ಅವುಗಳ ಮಧ್ಯದಲ್ಲಿ ಒಂದು ಮಂಥನಕ್ಕೆ ಒಂದು ಕೋಡ್ ಇಲ್ಲಿ ವಿವೇಕ. ಆತ್ಮ ಅನಾತ್ಮ ಅನ್ನುವ ಎರಡು ಕಪ್ಪುಗಳು ಆತ್ಮ ಅನಾತ್ಮ ಇವುಗಳ ಮಧ್ಯದಲ್ಲಿ ಒಂದು ಕೋಡ್ ವಿವೇಕ. ಆ ವಿವೇಕ ಒಂದು ಕೋಡಿಗೆ ಒಂದು ಹಗ್ಗ, ಹಗ್ಗದಿಂದ ಮಂಥನ. ಆವಾಗ ಅಲ್ಲಿ ಉದಿತ ಅಲ್ಲೊಂದು ಜ್ಞಾನ ಅನ್ನೋ ಒಂದು ಬೆಂಕಿ ಹುಟ್ಟುತ್ತದೆ. ಆ ಜ್ಞಾನ ಎನ್ನುವ ಬೆಂಕಿ ಹುಟ್ಟಿ ಏನ್ ಮಾಡ್ತದೆ, ಸರ್ವ ಅಜ್ಞಾನ ಇಂಧನಂ ದಹೇತ. ಸರ್ವ ಅಜ್ಞಾನ ಅಂದ್ರೆ ಎಷ್ಟು ಅಜ್ಞಾನಗಳಿವೆ ಅದನ್ನು ಸೇರಿಸ್ಬೇಕು. ಅವಿದ್ಯಾ ಎಕ್ಸೆಟ್ರಾ, ಹಾ, ಅವಿದ್ಯಾ ಕಾಮ ಕರ್ಮ ಅನ್ನುವ ಎಲ್ಲ ಅಂದ್ರೆ ಮರಿಗಳವಲ್ವೋ ಅವೆಲ್ಲವನ್ನು ದಹೇತ ಸುತ್ತಿ ಹಾಕುತ್ತದೆ, ಸುಟ್ಟು ಹಾಕುತ್ತದೆ. ಹೀಗೆ ಒಂದು ಸಣ್ಣ ಕಿಡಿ ಸಾಕು, ಆ ಕಾಡನ್ನೇ ಭಸ್ಮ ಮಾಡಿ ಹಾಕ್ತದೆ. ಹಾಗೆ ಇಲ್ಲಿ ಒಂದು ಸಣ್ಣ ಕಿಡಿ ಏನು, ಆ ಸಣ್ಣ ಕಿಡಿ ಸದ್ಬ್ರಹ್ಮ ಅಹಮಸ್ಮಿ ಆ ಕಿಡಿ ಹುಟ್ಟುತ್ತದೆ. ಅದು ಧ್ಯಾನ ಮಥನೆ, ಧ್ಯಾನದ ಆಸನದಲ್ಲಿ ಕುಳಿತಾಗ ಈ ಮಂಥನ ನಡೀಬೇಕು. ನಡೀತು ಮಂಥನ, ನಡೀತು ನಮ್ಗೇನ್ ಬೇಡ ಅದೆಲ್ಲ ಮಂಥನ ನಡೀತು. ಕಕೋಡ ಅದನ್ನು ಹಿಡ್ಕೊಂಡು ಕಗೋಡ ತನಕ ಎಲ್ಲ ನಡೀತು. ಈಶಾನ್ಯ ಹಿಡ್ಕೊಂಡು ರಷ್ಯಾ ತನಕ ಉದ್ದಾಕು ನಡೀತು. ಆದ್ರೆ ಅದಕ್ಕೆ ಅದಕ್ಕೇನು ತಳ ಇಲ್ಲ ಕೂಡ ಇಲ್ಲ, ಅದಕ್ಕೇನು ಇಲ್ಲ, ಅದು ಹಂಗೆ ಹೊರಡುತ್ತದೆ. ಈ ಮಥನ ನಡಿ ಆತ್ಮ ಅನಾತ್ಮಗಳ ಮಥನ, ಸತ್ಯ ಮಿಥ್ಯಗಳ ಮಥನ, ಧರ್ಮ ಅಧರ್ಮಗಳ ಮಧ್ಯದಲ್ಲಿ ಮಥನ, ವಿವೇಕ ಅವಿವೇಕಿಗಳ ಮಧ್ಯದ ಅವಿವೇಕದ ಮಧ್ಯದಲ್ಲಿ ಮಥನ, ರಾಗ ದ್ವೇಷಗಳ ಮಧ್ಯದಲ್ಲಿ ಮಥನ, ಇಷ್ಟ ಅನಿಷ್ಟಗಳ ಮಧ್ಯದಲ್ಲಿ ಮಥನ. ಈ ಒಂದೊಂದು ಒಂದೊಂದು ಮೆಡಿಟೇಷನ್ ಕ್ಲಾಸ್. ಒಂದೊಂದು ಒಂದೊಂದು ಕ್ಲಾಸ್. ಆ ಧ್ಯಾನದ ಸ್ಥಿತಿಯಲ್ಲಿ ಇಷ್ಟ ಅನಿಷ್ಟ ಅಂದ್ರೆ ಏನು, ಹೌ ಇಷ್ಟ ಅನಿಷ್ಟ ವರ್ಕ್ಸ್, ಹಿಂಗೆಲ್ಲ ಮಾಡಿಸಿದ್ದೀನಿ ನೋಡಿ. ಮೆಡಿಟೇಷನ್ ಕ್ಲಾಸಸ್ ಕಂಟಿನ್ಯೂ ಮಾಡಿದಾಗ ಇವನ್ನೆಲ್ಲ ಮಾಡಿಸಿದ್ದೀನಿ. ಸೋ ಧ್ಯಾನ ಮಥನೆ. ಆಯ್ತು ಸ್ವಾಮೀಜಿ, ನಾವು ಟೈಮ್ ಟೇಬಲ್ ಹಾಕೋತೀವಿ, ತಿಂಗಳಿಗೆ ಒಂದು ಸಲ ತಿಂಗಳಿಗೆ ಎರಡು ಸಲ ನಾವು ಮಥನ ಮಾಡ್ತೀವಿ. ಸತತಂ ಕೃತೆ ಎಡಬಿಡದೆ ಈ ಮಂಥನ ನಡೀತಾ ಇರ್ಬೇಕು. ಎಡಬಿಡದೆ ಮಂಥನ ನಡೆದಾಗ ತದ್ ಬ್ರಹ್ಮ ಅಹಮಸ್ಮಿ ಇತಿ ಉದಿತ ಅವಗತಿ ಜ್ವಾಲ. ಅದು ಜ್ವಾಲ, ಅದು ಹುಟ್ಕೋತದೆ, ಬೆಂಕಿ ಹುಟ್ಕೋತದೆ. ಎಂತ ಬೆಂಕಿ ಅದು? ತದ್ ಬ್ರಹ್ಮ ಅಹಮಸ್ಮಿ ಅರುಣೇನೇವ ಬೋಧೇನ ಪೂರ್ವಂ ಸಂತಮಸೇವೃತೇ ತತ ಆವಿರ್ಭವೇದಾತ್ಮ ವಯಮೇವಾಂಶುಮಾನಿವ. ಅರುಣೋದಯ, ಅರುಣೋದಯ ಬೇರೆ, ಸೂರ್ಯೋದಯ ಬೇರೆ. ಅರುಣೋದಯ ಅಂದ್ರೆ ಇನ್ನೂ ಸೂರ್ಯ ಜಪಾಂಗಿದ್ದಾನೆ, ಇನ್ನು ಬಂದಿಲ್ಲ. ಆದ್ರೆ ಈಗಾಗಲೇ ಇಲ್ಲೇನಾಗಿರ್ತದೆ, ಎಲ್ಲ ಆಕಾಶ ಎಲ್ಲ ಕೆಂಪು ಪದಾರ್ಹೇ ಹೇ. ಕೌನ್ ಪದಾರ್ಹೇ? ಸೂರ್ಯ ಭಗವಾನ್ ಆರ್ಹೇ ಹೇ. ಅದಲ್ಲೇ ಇಲ್ಲಿ ಪ್ರಫುಲ್ಲೀಮ್ ಆಗ್ತದೆ. ಅವಾಗ ಏನಾಗ್ತದೆ? ಅರುಣೋದಯದ ಆ ಸಮಯದಲ್ಲಿ ಸಂತಮಸೆ ಪೂರ್ವಂ ಹೃದಯ, ಸಂತಮಸೆ ಹೃದಯ ಪೂರ್ವಮೇವ ಹೃದಯ. ಮೊದಲೇ ಕತ್ತಲೆ ಕಳೆದು, ತಮಸ್ಸು ಕತ್ತಲೆ, ಇನ್ನೂ ಸೂರ್ಯ ಬರ್ತಾನೆ ಬರ್ತಾನೆ ಬರ್ತಾನೆ ಅನ್ನೋಕ್ಕೆ ಮುಂಚಿತವಾಗಿಯೇ ಪೂರ್ವಂ ಏನಾಗ್ಬಿಡ್ತದೆ? ಆ ಕತ್ತಲೆ ಕಳೆದು ಹೋಗ್ತದೆ. ಹಾಗೆಯೇ ಸ್ವಯಮೇವ ಅಂಶುಮಾನಿವ, ಸ್ವಯಂ ಆತ್ಮ ಸೂರ್ಯನಂತೆ, ಅಂಶುಮಾ ಸೂರ್ಯನಂತೆ ಆವಿರ್ಭವೇತ. ಆತ್ಮ ಆವಿರ್ಭವೇತ, ಕಥಂ ಆವಿರ್ಭವತ್ಯ ಭವೇತ, ಹೇಗೆ ಬರ್ತಾನ ಅಂತಂದ್ರೆ ಆ ಅರುಣೋದಯವು ಬಂದ ಹಾಗೆ ಮೊದಲೇ ಇವನು ಬಂದ. ಯಾರು? ಆತ್ಮ. ಯಾವಾಗಪ್ಪ ಅದು ಬರೋದು? ಯಾವಾಗ ಆ ತಮಸ್ಸು ಎನ್ನುವ ಕತ್ತಲೆ, ಅಜ್ಞಾನ ಎನ್ನುವ ಕತ್ತಲೆ ಅದು ಸರಿದಾಗ. ಅದು ಸರಿತಾ ಸರಿತಾ ಸರಿತಾ ಇದೆ ಅನ್ನೋದ್ರೊಳಗಾಗಿ ಸೂರ್ಯೋದಯ ಇದೆ ಹುಟ್ಟದಂತೆ. ಇದೇನಾಗ್ತದೆ? ಆತ್ಮ ಸ್ವಯಂ ಆತ್ಮ ಹುಟ್ಕೊಳ್ತಾನೆ. ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಉದಾಹರಣೆ ಕಾಣಿಸ್ತದೆ, ಒಂದೊಂದು ಶ್ಲೋಕಕ್ಕೂ ಒಂದು ಉದಾಹರಣೆ. ಸೇಮ್ ಥಿಂಗ್ ವಿತ್ ವಿದ್ಯಾರಣ್ಯ ಆಲ್ಸೋ. ಅರುಣೇನೇವ ಬೋಧೇನ ಪೂರ್ವಂ ಸಂತಮಸೆ ಹೃದಯ, ಅರುಣೇನೇವ ಬೋಧೇನ, ಅರುಣೇನೇವ ಅರುಣೇನ ಏವ ಬೋಧೇನ ಸ್ವಯಮೇವ ಅಂಶುಮಾನಿವ ಪೂರ್ವಂ ಸಮತ ಸಂತಮಸೆ ಹೃದಯ ತತ್ ಆವಿರ್ಭವೇದ್ ಆತ್ಮ. ಹಂಗೆ ಬರ್ಕೋರಿ. ಅರುಣೇನ ಏವ ಬೋಧೇನ ಸ್ವಯಮೇವ ಅಂಶುವಾನ್ ಇವ ಪೂರ್ವಂ ಸಂತಮಸೇವೃತೆ ತತಃ ಅದೇ ಪ್ರಕಾರ ಆವಿರ್ಭವೇದ ಆತ್ಮ, ಆತ್ಮನು ಆವಿರ್ಭಾವವಾಗುತ್ತಾನೆ. ಉಪಚಾರಿಕ, ಉಪಚಾರಕ್ಕಾಗಿ ಶಬ್ದವನ್ನು ಬಳಸಿದ್ದಷ್ಟೇ. ಆಗುತ್ತಾನೆ, ಬೆಳಗುತ್ತಾನೆ, ಪ್ರಕಾಶಿಸುತ್ತಾನೆ. ನೀವು ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಅದು ಥರ್ಡ್ ಪರ್ಸನ್ ಫಸ್ಟ್ ಪರ್ಸನ್ ಹೋಗಿ ಕನ್ವರ್ಟ್ ಮಾಡ್ಕೋಬೇಕು. ಅನ್ಯಥಾ ಈ ಅರ್ಥ ಪರೋಕ್ಷ ಜ್ಞಾನವಾಗಿ ಹೋಗ್ಬಿಡುತ್ತೆ. ಜ್ಞಾನ ಅಪರೋಕ್ಷದಲ್ಲಿಯೇ ಕಂಪ್ಲೀಟ್, ಪರೋಕ್ಷದಲ್ಲಿ ಇನ್ಕಂಪ್ಲೀಟ್. ನಿತ್ಯ ಪರೋಕ್ಷದಲ್ಲಿ ನೆವರ್ ಕಂಪ್ಲೀಟ್. ನಿತ್ಯ ಪರೋಕ್ಷ ಅಂದ್ರೆ ಯಾರು? ಸ್ವರ್ಗಾದಿಗಳು. ಆ ಸ್ವರ್ಗನೂ ಸ್ವಲ್ಪ ಆನಂದಿಸಿ ಅಲ್ಲಿ ಮೋಕ್ಷ ಪಡಿತೀನಿ, ಏನಿಲ್ಲ, ಆನಂದಿಸಿ ವಾಪಸ್ ಬಾರಿ. ಮತ್ತೆ ಆದ್ರೆ ಗುರುಗಳು ಸಿಗ್ತಾರಲ್ಲ ನೋಡು, ಹೋಗಿ ಕೂತ್ಕೊಂಡು ಮಹಾವಾಕ್ಯ ಕೇಳು, ಉಪದೇಶ ಕೇಳು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನ ಅನುಭವಿಸ್ಬೇಕು, ಇದನ್ನ ಅನುಭವಿಸ್ಬೇಕು. ದೇವರನ್ನ ಅನುಭವಿಸಿ ಆಮೇಲೆ ಮೋಕ್ಷ ಬರೋದು ಚೆನ್ನಾಗಿರುತ್ತಲ್ಲ, ನಿನ್ನ ಮೋಕ್ಷ ಸಿಗೋದು. ಈಗ ಅಲ್ಲಿ ಅನುಭವಿಸ್ಬೇಕು ಅಂತ ನೀನು ವಿಚಾರ ಮಾಡ್ತಾ ಇದೆಯಲ್ವೋ? ನಿನ್ನ ಬಿಟ್ಟು ಯಾವ ಅನುಭವ ಇದೆ ಹೇಳು ನೋಡು. ನಿನಗೆ ಜೋಗ ಜಲಪಾತಕ್ಕೆ ಹೋಗ್ತೀಯ, ನೀನು ಅರಿವು ಸಹಿತವಾಗಿ ಹೋಗಿದ್ದೀಯೋ, ನೀನು ಅರಿವನ್ನೆಲ್ಲೋ ಇಟ್ಟು ಹೋಗಿದ್ದೀಯೋ? ನಿನ್ನನ್ನ ನೀನು ಬಿಟ್ಕೊಟ್ಟು ಯಾವ ಅನುಭವವನ್ನ ಆನಂದಿಸ್ತೀಯ, ಯಾವ ದುಃಖವನ್ನು ಆನಂದಿಸ್ತೀಯ, ಯಾವ ಕಷ್ಟವನ್ನು ಆನಂದಿಸ್ತೀಯ, ಯಾವ ಇಷ್ಟ ಅನಿಷ್ಟವನ್ನು ಆನಂದಿಸ್ತೀಯ? ನಿನ್ನನ್ನು ಬಿಟ್ಕೊಟ್ಬಿಡ್ಬೇಕು. ಎಲ್ಲವಾದ್ರೂ ಫಸ್ಟ್ ಇವನ ಏನೇ ಸಮಸ್ಯೆ ಇರೋದು ಇಷ್ಟೇ, ಇವನು ವಾಸ್ತವಿಕವಾಗಿ ಯಾರು ಅನ್ನೋದು ಗೊತ್ತಿಲ್ಲ ಅಷ್ಟೆ. ನಿಜಾಂಶದಲ್ಲಿ ನಾನು ಯಾರು, ರಿಲೇಟಿವ್ ಆಗಿ ನಾನು ಯಾರು ಗೊತ್ತು. ರಿಲೇಟಿವ್ ಆಗಿ ರಿಲೇಟೆಡ್ ಆಗಿ, ರಿಲೇಟೆಡ್ ಆಗಿ ನಾನು ಯಾರು ಅಂತ ಗೊತ್ತು. ಒಳಗಿನವರ ದೃಷ್ಟಿಯಿಂದ ನಾನು ಹೊರಗಿನವನಾಗಿರ್ಬೋದು, ಹೊರಗಿನವ್ರ ದೃಷ್ಟಿಯಿಂದ ನಾನು ಒಳಗಿನವನಾಗಿರ್ಬೋದು, ಆ ಜಾತಿ ದೃಷ್ಟಿಯಿಂದ ನಾನು ಈ ಜಾತಿಗೆ ಸೇರಿದನಾಗಿರ್ಬೋದು, ಈ ಧರ್ಮ ದೃಷ್ಟಿಯಿಂದ ಆ ಧರ್ಮಕ್ಕೆ ಸೇರಿದನಾಗಿರ್ಬೋದು. ಇವೆಲ್ಲ ರಿಲೇಟೆಡ್ ಟರ್ಮ್ಸ್, ರಿಲೇಟೆಡ್ ಟರ್ಮ್ಸ್. ಇವು ಇಲ್ದೇನೆ ನಾನು ಯಾರು? ಆ ನಾನನ್ನು ಬಿಟ್ಕೊಟ್ಟು ನಾ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಈ ಹೇಳ ಉತ್ತರ ನಿನಗೆ ಅತಿ ಸಮೀಪ ಯಾರು? ವಾ, ಇದು ನೀನು ತಿಳಿದ್ಬಿಡ್ತಂದ್ರೆ ಜ್ಞಾನ ಆತಂತ. ಇದು ನೀವು ಹೊಳಿಬೇಕು. ಉದ್ಧರೇತ್ ಆತ್ಮನ ಆತ್ಮ. ಆತ್ಮನ ಆತ್ಮ ಅಂತ ನಿನಗೆ ನೀನೇ ಅತ್ಯಂತ ಸಮೀಪವರ್ತಿ ಆಗಿರೋದ್ರಿಂದ ನಿನ್ನ ಮಿತ್ರನು ನೀನೇ, ನಿನ್ನ ಶತ್ರು ಕೂಡ ನೀನೇ. ನಿಮಗೆ ಗೊತ್ತಿರ್ಬೋದಲ್ಲ, ಸಮೀಪದವರೇ ಶತ್ರುಗಳಾಗ್ತಾರೆ, ಗೊತ್ತಿರ್ಬೋದಲ್ಲ. ಇವತ್ತಿನವರೆಗೂ ಯಾರ್ಯಾರು ಶತ್ರುಗಳನ್ನು ಅನುಭವಿಸಿದ್ದಾರೆ ಅವರೆಲ್ಲ ಸಮೀಪಿದ್ದವರ. ಆದ ಕಾರಣ ಏನು ಶಂಕರಾಚಾರ್ಯ ಹೇಳ್ತಾರೆ, ಯಾರನ್ನೂ ಸಮೀಪ ಇಟ್ಕೋಬೇಡ, ಯಾರನ್ನೂ ದೂರ ಇಟ್ಕೋಬೇಡ. ನಾ ಎಲ್ಲಿರ್ಬೇಕು? ನೀ ಎಲ್ಲಿದ್ದೀಯೋ ಅಲ್ಲೇ ಅಲ್ಲೇ ಇಟ್ಕೊಂಡು ನಿನ್ನ ಉದ್ಧಾರ ನೀನು ಮಾಡು. ಯಾರೋ ನನ್ನನ್ನು ಉದ್ಧರಿಸ್ತಾರೆ, ಯಾರೋ ನನ್ನನ್ನು ನೆವರ್, ಯಾರನ್ನೂ ಅವಲಂಬಿಸಬೇಡ. ಅದಕ್ಕೆ ಇವೆಲ್ಲ ಇಂಥ ಅಧ್ಯಯನ ಕಾಲದಲ್ಲಿ ಇವೆಲ್ಲ ನಮಗೆ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಇದ್ದಂಗೆ. ಪ್ರಪಂಚ ನಮಗೆ ಅವಲಂಬಿಸೋದು ಹೇಗೆ ಅನ್ನೋದನ್ನು ಕಲಿಸ್ತು. ಈ ತರ ಏನು ಶಿಬಿರಗಳಿರ್ತವೆ, ಈ ತರ ಏನು ನಮ್ಮ ವಾಸ ಇರ್ತದೆ, ಇದು ಸ್ವಾವಲಂಬಿ ಅಂದ್ರೆ ಏನು ಅಂತ ಕೆಲಸ. ಯಾರಿಗ್ಯಾರು ಕೇರ ಇಲ್ಲ ನೋಡ್ರಿ, ಏನ್ರಿ ಜ್ವರ ಬಂದ್ರು ಬಾಚಿಕ್ರ ಬಂದ್ರು ಮಾತಾಡ್ತಾ ಇಲ್ಲ, ನೀ ಯಾ ಕಡೆ ಮಾತಾಡ್ಸ್ಬೇಕು? ನಿನಗೆ ನಿನ್ನಷ್ಟು ದಿನ ಮಾತಾಡ್ಕೊ, ಹೆಂಗು ಜ್ವರ ಬಂದಾಗ ಜನ ತಿಳ್ಕೋತಾರ ಬಡಬಡಿಸ್ಕೊಂತ. ಇನ್ನೊಬ್ರು ಯಾಕೆ ಮಾತಾಡ್ಸ್ಬೇಕು ನೀನು? ಅವ್ರು ಒಂದು ಮಾತಾಡ್ಸ್ಬಿಟ್ರೆ ನಿನಗೇನು ಜ್ವರ ಕಡಿಮೆ ಆಗ್ತದ? ಅಂತ ಸಮಯದಲ್ಲಿ ಏನು ಮಾಡಬೇಕು, ನಿನಗೆ ಅತಿ ಸಮೀಪ ಒಬ್ಬರಿದ್ದ, ಗಮನಿಸಿ ನೋಡಿ ಯಾರಿದ್ದ, ಯಾರಿದ್ದಾರೆ, ನಾನು ನಿನಗೆ ಅತಿ ಸಮೀಪದಲ್ಲಿ ಒಬ್ಬರಿದ್ದಾರೆ, ಅವ್ರು ಯಾರು, ಅವರು ನಾನೇ. ಆ ನಾನವನ ಜೊತೆ ಜೀವನ ಮಾಡು, ಅವನ ಮಾತು ಕೇಳಿಸ್ಕೋ, ಅವನಿಗೆ ಸ್ಪಂದಿಸು, ಅವನು ಸ್ಪಂದಿಸಿದ್ದನ್ನ ನೀನು ಸ್ಪಂದಿಸು. ಯಾಕೆ ಇನ್ನೊಬ್ಬರು ಹೇಳಿದ್ದನ್ನ ಏನ್ ನೀ ಸ್ಪಂದಿಸ್ತೀಯೋ ಅದು ಯಾವಾಗಲೂ ವಿಕಾರಾತ್ಮಕವಾಗಿರ್ತದೆ. ಅಲ್ಲಿ ಏನೊಂದು ಸ್ವಾರ್ಥ ಇರ್ತದೆ, ಅಲ್ಲೊಂದು ಏನೋ ಒಂದು ಬಯಕೆ ಇರ್ತದೆ, ಅಲ್ಲೊಂದು ಏನೋ ಅಪೇಕ್ಷೆ ಇರ್ತದೆ, ಅಲ್ಲೊಂದು ಯಾವುದೋ ಒಂದು ಅನಿಸಿಕೆ ಇರ್ತದೆ. ಅದನ್ನು ಹೊಟ್ಟೆಯಲ್ಲಿ ಇಟ್ಕೊಂಡೆ ಅವನು ಅವಳು ಸ್ಪಂದಿಸಿರ್ತಾರೆ. ನೀನು ಅದಕ್ಕೆ ನೀನು ಸ್ಪಂದಿಸಿದ್ದೆ ಆದ್ರೆ ಅವಷ್ಟೇ ಡಿಟ್ರಾಕ್ಟ್ ನೀನು ಆಗ್ತೀಯ, ನೀನು ದಾರಿ ತಪ್ತೀಯ. ಅಂತ ಸಂದರ್ಭದಲ್ಲಿ ನಿನ್ನ ಮಾತನ್ನು ನೀನು ಕೇಳ. ಇವಾಗ ಇನ್ನೊಂದು ಲಾಭ ಇದೆ, ನನ್ನ ಮಾತನ್ನು ನಾನು ಕೇಳಿಸ್ಕೊಂಡ್ರೆ ನನ್ನಿಂದ ಏನಾದ್ರು ತಪ್ಪಾದ್ರೆ ಈಗ ಆರೋಪ ಯಾರ ಮೇಲೆ ಹಾಕ್ಬೇಕು, ಒಂದು ವೇಳೆ ನೀನು ಅವಲಂಬಿತ ಜೀವನ ನಡೆಸಿದ್ದೆ ಅಂತಂದ್ರೆ ಅಲ್ಲಿ ಅಪಘಾತವೋ ಅವಘಟನೆಯೋ ಆಗಬಾರದು ಏನಾದ್ರು ಆಗುದ್ದೆ ಆದ್ರೆ ನೀನ್ ಏನ್ ಮಾಡ್ತೀಯ, ಅವ್ರ ಮೇಲೆ ಹಾಕ್ಬಿಡ್ತೀಯ. ಅವ್ರ ಹಂಗ ಹೇಳಿದ್ರಿ, ನಾ ಅದಕ್ಕೆ ಹಿಂಗ್ ಮಾಡಿದ್ರಿ, ಹಿಂಗ್ ಮಾಡಂದ್ರಿ. ಮಗುವಲ್ಲ ನಾಲ್ಕದಲ್ಲಿ ಮೂರ್ನಾಲ್ಕು ಹುಡುಗರು ಸೇಮ್ ಮಿಸ್ಟೇಕ್ ಅನ್ನ ಮೂರ್ನಾಲ್ಕು ಹುಡುಗರು ಮಾಡೋದು ಅಲ್ಲೇ ಅಲ್ಲ. ನಮ್ಮ ಹುಬ್ಳಿ ಹುಬ್ಳಿ ಫಸ್ಟ್ ಅನ್ನೋದಲ್ಲ, ಕಡಿಕು ಮೂಲ ಯಾರಂತ ಬಿಟ್ಟ ಕೊಡಲಿ ನೋಡು, ಅವ್ರ ಮೇಲೆ ಅವ್ರವ್ರ ಮೇಲೆ ಅವರು ಅವ್ರ ಮೊದಲ ಹಂಗೆ ಇದ್ಲ ಹಂಗೆ ಮಾಡಿದ್ವಿ ರೀತಿ ಅದಕ್ಕೆ ನಾನು ಅದೇ ನಿನಗೆ ನೀನ ರೆಫರೆನ್ಸ್ ಆಗ್ತದೆ. ನಿನಗೆ ನೀನ ಯಾವಾಗ ರೆಫರೆನ್ಸ್ ಆಗ್ಬಿಡ್ತೀಯ ಅವಾಗ ಇನ್ನೊಬ್ಬರ ಮೇಲೆ ನಿನಗೆ ಆರೋಪವನ್ನು ಹೊರಿಸುವ ಅವಶ್ಯಕತೆ ಬೀಳುತ್ತೆ. ಅಷ್ಟಮಟ್ಟಿಗೆ ರಿಸ್ಕ್ ಕಡಿಮೆ ಆಗ್ತದೆ ಘರ್ಷಣೆ. ಅಂದ್ರೇನು, ಇನ್ನೊಬ್ಬರ ಜೊತೆ ನಿನಗೆ ಘರ್ಷಣೆ ಇರೋದಿಲ್ಲ. ಆದರೆ ನಿನಗೆ ಘರ್ಷಣೆನೇ ಇಲ್ಲ ಅಂತಿಲ್ಲ, ಈ ಘರ್ಷಣೆ ಇದೆ ಇನ್ನು ನಿನ್ನಲ್ಲೇ ನಿನಗೆ ಘರ್ಷಣೆ ಇದೆ. ಈ ನೀನು ನಿನ್ನ ಜೊತೆ ಏನು ಮಂಥನ ಮಾಡ್ಕೋತೀಯೋ ಅದರೊಳಗೆ ಏನು ಉತ್ಪತ್ತಿ ಆಗ್ತದೆ ಅದು ಹೂವಿನಂತೆ ಅರಳಿರುತ್ತದೆ. ಅದು ಶ್ರೇಷ್ಠವಾದಂತಹ ಒಂದು ಅನುಭವ ಜ್ಞಾನ. ಹಾಗೆಯೇ ಸ್ವಯಮೇವ ಅಂಶಮಾನಿವ ಆವಿರ್ಭವೇತ ಆತ್ಮ, ಆತ್ಮ ಸ್ವಯಮೇವ ಆವಿರ್ಭವೇತ. ಯಾರು ಏನು ಕಷ್ಟಪಡಬೇಕಾಗಿಲ್ಲ. ಹೇಗೆ ಆ ಕತ್ತಲೆಯು ಸರಿದಾಗ ಸೂರ್ಯನು ತಾನಾಗಿ ಹೇಗೆ ಪ್ರಕಾಶಗೊಳ್ಳುತ್ತಾನೆ, ಹಾಗೆ ಇಲ್ಲಿ ಕೂಡ ಆತ್ಮನು ಪ್ರಕಾಶಗೊಳ್ಳುತ್ತಾನೆ. 44ನೇ ಶ್ಲೋಕ, ಆತ್ಮಾತು ಸತತಂ ಪ್ರಾಪ್ತ, ಆತ್ಮಾತು ಸತತಂ ಪ್ರಾಪ್ತ, ಆತ್ಮಾತು ಸತತಂ ಪ್ರಾಪ್ತೋಪಿ, ಆತ್ಮಾತು ಸತತಂ ಪ್ರಾಪ್ತೋಪಿ ಅಪ್ರಾಪ್ತವದ ವಿದ್ಯೆಯ, ಅಪ್ರಾಪ್ತವದ ವಿದ್ಯೆಯ ತನ್ನಾಶೇ ಪ್ರಾಪ್ತವದ್ಭಾತಿ, ತನ್ನಾಶೇ ಪ್ರಾಪ್ತವದ್ಭಾತಿ ಪ್ರಕಂಠಾಭರಣಂ ಯಥಾ, ಪ್ರಕಂಠಾಭರಣಂ ಯಥಾ ಆತ್ಮಾತು ಸತತಂ ಪ್ರಾಪ್ತಾಪಿ, ಆತ್ಮಾತು ಸತತಂ ಪ್ರಾಪ್ತಾಪಿ ಪ್ರಾಪ್ತೋಪಿ, ಆತ್ಮಾತು ಸತತಂ ಪ್ರಾಪ್ತೋಪಿ, ಆತ್ಮಾತು ಸತತಂ ಪ್ರಾಪ್ತೋಪಿ ಅಪ್ರಾಪ್ತವದ ವಿದ್ಯೆಯ, ಅಪ್ರಾಪ್ತವದ ವಿದ್ಯೆಯ ಅನ್ನಾಶೇ ಪ್ರಾಪ್ತವದ್ಭಾತಿ, ಅನ್ನಾಶೇ ಪ್ರಾಪ್ತವದ್ಭಾತಿ ಕಂಠಾಭರಣಂ ಯಥಾ. ಶಾಶ್ವತವಾಗಿ ನಮಗೆ ಲಭ್ಯ ಇದ್ದಂತಹ ತತ್ವ ಯಾವುದು? ಆತ್ಮ. ಸಂಪೂರ್ಣವಾಗಿ ಲಭ್ಯವಿದ್ದಂತ ತತ್ವ. ಅದಕ್ಕಂದ್ರೆ ಆತ್ಮಾತು ಸತತಂ ಪ್ರಾಪ್ಯೋಪಿ, ಅದು ಯಾವತ್ತಿಗಿದ್ದೆ ಸುನಾಮಿ ಬಂದಾಗಲೂ ಇದ್ದದ್ದೆ, ದೊಡ್ಡ ತೆರೆ ಬಂದಾಗೂ ಇದ್ದದ್ದೆ, ಚಿಕ್ಕ ತೆರೆ ಬಂದಾಗೂ ಇದ್ದದ್ದೆ, ಅಲೆಯು ಬಂದಾಗೂ ಕೂಡ ಇದ್ದದ್ದೆ, ಗುಳ್ಳೆಯು ಉಂಟಾದಾಗ ಕೂಡ ಇದ್ದದ್ದೆ, ನೊರೆಯ ರೂಪದಲ್ಲಿ ಇದ್ದಾಗ ಕೂಡ ಇದ್ದದ್ದೆ. ಸತತಂ ಯಾವುದದು? ನೀರು ಹೇಗುವ ನೀರು, ಸುನಾಮಿ ಇದ್ದಾಗೂ ನೀರೇ, ನೊರೆ ಇದ್ದಾಗೂ ನೀರು. ಹಾಗೆ ಆತ್ಮಾದು ಸತತಂ ಪ್ರಾಪ್ಯೋಪಿ. ಏನ್ ಹೇಳ್ಬೇಕಾಗಿದೆ ನಿಮಗೆ? ನಮ್ ಕಾಣೋದಿಲ್ಲ ನೋಡ್ರಿ, ಪುತ್ರ ಅಷ್ಟೇ ಆತ್ಮ, ಕುರ್ಚಿ ಅಷ್ಟೇ, ಏನು ತಿನ್ನೋದಕ್ಕೆ ಸ್ವಿಚ್ ಬೋರ್ಡ್ಗೆ ವ್ಯಂಜನ ವ್ಯಂಜನ ವ್ಯಂಜನ ಪಿಂಜ ಪಿಂಜ ಆತ್ಮ ಪಶ್ಯತು ಕುತ್ರ ಅಸ್ತಿ ಆತ್ಮ, ಆತ್ಮ ನಾಸ್ತಿ ವ್ಯಜನಂ ಅಸ್ತಿ. ಏನಪ್ಪ ಹಿಂಗ್ ಮಾತಾಡೋದು? ಹೇಳ್ತಾರೆ ಸತತಂ ಆತ್ಮ ಅಸ್ತಿ, ಸತತಂ ಪ್ರಾಪ್ತೋಪಿ. ಆದರೂ ಕೂಡ ನಮಗೆ ಆತ್ಮನ ಇದ್ದದ್ದು ಕಂಡು ಬರುವುದಿಲ್ಲ. ಅಪ್ರಾಪ್ತವತ್ ಅವಿದ್ಯೆಯ ಆತ್ಮ ಸತತಂ ಪ್ರಾಪ್ತೋಪಿ, ಯಾವತ್ತಿಗೂ ಆತ್ಮನ ಇದ್ದದ್ದು ಇದ್ದದ್ದೇ ಇದ್ದಾಗಿಯೂ ಕೂಡ ಅವಿದ್ಯೆಯ ಅಪ್ರಾಪ್ತ ಅಪ್ರಾಪ್ತವತ್, ಅಜ್ಞಾನದಿಂದಾಗಿ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ನೋಡಿ ಇಲ್ಲಿ. ಅದಕ್ಕೆ ನಾವು ವೈಕುಂಠದೊಳಗ ಹೋಗಿ ಭೇಟಿ ಆಗೋಣ ಅಂತ ವಿಚಾರ ಮಾಡಿಕೊಡ್ತೀವಿ. ಅದೇ ಒಂದು ವೇಳೆ ಅವಿದ್ಯೆಯನ್ನು ನಾಶ ಮಾಡಿದ್ದಾದರೆ ತತ್ ನಾಶೇ ನೋಡಿ, ತತ್ ನಾಶೇ ಒಂದು ಶಬ್ದ ಪ್ರಾಪ್ತವತ್ ಭಾತಿ. ಹಾ ಕಳ್ಕೊಂಡ್ಬಿಡ್ತಾಳ ಆಹಾರ ರಾತ್ರಿ ಮಲಗಬೇಕಾದ್ರೆ ಬತ್ತಡಿ ಆಚರಣೆ ಆಗಿರ್ತದೆ, ಅವಾಗಿವ ಫಂಕ್ಷನ್ ಹೋಗ್ಬೇಕಾದಷ್ಟು ಆಸೆ ನೆಕ್ಲೆಸ್ ಹಾಕೊಂಡು ಹೋಗ್ಬಿಡ್ತಾಳೆ. ಹೀಗಾಗಿ ಫಂಕ್ಷನ್ ಮುಗಿಸ್ ಬಂದ ತಕ್ಷಣ ಮತ್ತೆ ತೆಗೆದು ಸರಿಯಾಗಿ ಅದನ್ನ ಸೇಫ್ ಆಗಿ ಇಟ್ಟು ಲಾಕರ್ನಲ್ಲಿ ಇಟ್ಟು ಲಾಕರ್ ಎಲ್ಲ ಮಾಡಿ. ಸೊ ಮರ್ದೂಸ ಏಕಾಗ್ರಕಾರವಾಗಿ ಮತ್ತೆ ಆಫೀಸ್ಗೆ ಹೋಗ್ಬೇಕಾಗಿ ಕರ್ಕೊಂಡು ಹೋಗ್ಬೇಕು ಫಂಕ್ಷನ್ ಇದೆ ಅಂತೇಳಿ ತೆಗಿತಾಳ ಲಾಕರ್, ಅದು ನೋಡ್ತಾಳೆ, ಕಟ್ಟಿಗೆ ತೆಗಿತಾಳೆ, ಕಂಠಾಭರಣ ಇಲ್ಲ, ನೆಕ್ಲೆಸ್ ಹೋಗ್ಬಿಟ್ಟದೆ. ನೀವು ನೋಡಿದಾ, ನೀವು ನೋಡಿದಾ, ನೀವು ನೋಡಿದ, ಯಾರು ನೋಡಿಲ್ಲ. ಅಯ್ಯೋ ಹೊಡ್ಕೋತ ಏನ್ ಸಿಕ್ತು ಕೈಗೆ? ಕಂಠಾಭರಣ ಆಗಿದ್ದಿಷ್ಟ ದಿವಸಾನು ಅಲ್ಲಿ ಇಡೋ ರೂಢಿ ಇದ್ದೇನೆ ಅಂತ ಭಾವಿಸುತ್ತಾರೆ. ಮರ್ದನ ಬೆಳಗ್ಗೆಲ್ಲ ಹುಡುಕ್ತಾರೆ, ಅಲ್ಲಿ ಇಲ್ಲ, ಎಲ್ಲ ಹೋದು, ಎಲ್ಲೂ ಹೋಗಿಲ್ಲ. ಕಂಠಾಭರಣ ಕಂಠದಲ್ಲೇ ಇದೆ, ಎಲ್ಲೂ ಹೋಗಿಲ್ಲ ಅದು. ಆದ್ರೂ ಕೂಡ ಪ್ರಾಪ್ತವದ ಅಪ್ರಾಪ್ತವದ ಭಾಸಿ ಪ್ರಾಪ್ತೋಪಿ, ಪ್ರಾಪ್ತೋಪಿ ಅಪ್ರಾಪ್ತವದ ಭಾಸಿ. ನಮ್ಮ ಶ್ರೀನಾಥ ಅವ್ರ ಮಗಳು ಗಾಯತ್ರಿಗೆ ಬಂಗಾರ ಚೇಂಜ್ ಮಾಡಿಕೊಟ್ಟಿದ ಹೊಸದು ಯಾವ ಫಳ ಫಳ ಫಳ ಫಳ ಫಳ ಫಳಿತದೆ. ಅದು ಯಾರಿಗೆ ಕೊಡ್ಬೇಕು ಮಾ ಯಾರ ಹತ್ರ ಎಲ್ಲ ಸಮಾನ ಅದ್ರ ಬಂಗಾರದ್ದು ಹೌದ ಅದ್ರ ಒಳಗಿಟ್ಟಿದ್ರಿ ಅದು ದಿವಸ ಹಾಕ್ಬೇಕಾದ್ರೆ ಶ್ರೀನಿವಾಸ ಆಮೇಲೆ ರಾತ್ರಿ ತೆಗಿಬಹುದಲ್ಲ ರಾತ್ರಿ ತಗೋ ರಾತ್ರಿ ಅಂದ್ರೆ ಚೆನ್ನಾಗಿರುತ್ತೆ ಹೋಗುತ್ತಲ್ಲ ಅಷ್ಟೇ ಯಾರು ಇರ್ತಾರೆ ಅಂತಂದ್ರೆ ಇರ್ತದೆ ಯಾರು ಇರುದಿಲ್ಲ ಅಂತಂದ್ರೆ ತಕ್ಕೊಂಡ್ರೆ ಏನಿದೆ ಐ ವೆರಿ ಹ್ಯಾಪಿ ಹೌ ಶಿ ಗಾಟ್ ಇನ್ಸ್ಪೈರ್ಡ್ ಐ ಡೋಂಟ್ ನೋ ಇದು ಬಂದಿಲ್ಲ ಎಂದು ನೋಡಿಲ್ಲ ಎಂದಿಲ್ಲ ನೀವು ಫೋನಾಗ ಹೇಳಿರ್ತೀವಿ ಅದ್ರ ಮೇಲಿಂದ ಅಲ್ಲಿ ಹಂಗ ದೇವಿ ಮುಂದಿನ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ವೆರಿ ನೈಸ್ ಬಟ್ ಮೋರ್ ದನ್ ಅರ್ ನಿಮ್ಮ ಸನಿಂದ ಇಸ್ ವೆರಿ ಗುಡ್ ಎಕ್ಸಲೆಂಟ್ ಆಸ್ ಯೂಶುವಲ್ ಶಿ ಇಸ್ ವೆರಿ ಗುಡ್ ಬಿಕಾಸ್ ಆಫ್ ಸಂಸ್ಕಾರ ಬೋತ್ ಆಫ್ ಯು ಗಿವನ್ ಹರ್ ಬಟ್ ಹೀ ಇಸ್ ಅನ್ ಎಕ್ಸ್ಟ್ರಾಡಿನರಿ ಲುಕಿಂಗ್ ಎಟ್ ಹಿಮ್ ಅಂಡ್ ಹೀಸ್ ಮದರ್ ಇಬ್ಬರು ನೋಡಿದ್ರೆ ಈ ಹುಡುಗನ ಬೇರೆ ಹೆಂಗತೆ ಈಗ ಮತ್ತೆ ಆ ತಾಯಿಗೆ ನೋಡ್ರಿ ಎಲ್ಲದೇ ಖಾಲಿ ಸೈಟ್ ಕಾಣಿಸ್ಬಾರ್ದು ಎರಡು ಅದು ಎಷ್ಟು ಹುಚ್ಚು ಅಂದ್ರೆ ಇವನ್ ಮಹಾರಾಜರ ಮೈಸೂರು ಮಹಾರಾಜರ ಮನೆಯಲ್ಲಿ ಅದರಷ್ಟು ಹುಚ್ಚಿತ್ತು ಇಲ್ಲ ಸೈಟ್ ಕಾಣಿಸ್ತೋ ವಿದಿನ್ ಎ ಮಂತ್ ಟೂ ಮಂತ್ ಅದು ಸೈಟ್ ಎಷ್ಟು ಸೈಟು ಬೆಂಗಳೂರು ತುಂಬೆಲ್ಲ ಸಚ್ಚ ಸೈಟ್ ಅವ್ರಿಗೆ ಗೊತ್ತಿಲ್ಲ ಬರೇ 30, 40, 40, 60 ಎಲ್ಲ ದೊಡ್ಡ ದೊಡ್ಡ ಸೈಟು ಇವೆ 100 by 200 ಹಾಫ್ ಎಕರೆ ಕ್ವಾರ್ಟರ್ ಎಕರೆ ಸೈಟ್ಸ್ ಐ ಡೋಂಟ್ ನೋ ಐ ಡೋಂಟ್ ನೋ ವಿದ್ ಶಿ ಪುಟ್ ದಮ್ ಇನ್ ಎ ಫೋರ್ಡ್ ಅಂಡ್ ದೆನ್ ಟೇಕ್ ಇಟ್ ಅಲಾಂಗ್ ವಿತ್ ಹರ್ ಎಲ್ಲ ಸೈಟ್ ಗಳು ಫೋಲ್ಡ್ ಮಾಡಿ ಒಂದು ಫೋಟೋ ಮಾಡಿ ಫೈಲ್ ಮಾಡಿ ಫೈಲ್ ತೊಗೊಂಡೋಗ್ರು ನೋಡೋ ಚಿತ್ರಗುಪ್ತ ಹಿಟ್ ಸೈಟ್ ಬರ್ಲಿ ಬರ್ಲಿ ಒಂದು ನಾನು ಉಪನ್ಯಾಸ ಮಾಡ್ತೀನಿ ಸರ್ ಇದು ಬಂದು ಮನ್ಸಿಗೆ ನಾರ್ಮಲ್ ಹುಚ್ಚಿದ್ರೆ ಪರವಾಗಿಲ್ಲ ಇದು ಎಕ್ಸ್ಟ್ರಾರ್ಡಿನರಿ ಹುಚ್ಚಿ ನಮ್ಗೊಂದು ಸೈಟ್ ಮಾಡ್ಕೋಬೇಕಾಗಿರಪ್ಪ ಎಷ್ಟೇ ಕಷ್ಟಪಟ್ರೆ ಆಗ್ತಾ ಇಲ್ಲ ಓಕೆ ತಥಾಷ್ಟು ಇಲ್ಲ ಒಂದು ಮನೆ ಬೇಕಾಗಿರ್ಬ ತಥಾಷ್ಟು ನಾರ್ಮಲ್ ಡಿಸೈರ್ ಇದೇನ್ರಿ ಏನ್ ಮಾಡೋದು ಅವನ ಯಾರು ಮೆಂಟೇನ್ ಮಾಡ್ತಾರಲ್ಲ ಫೈಲ್ ಎಲ್ಲ ಅಲ್ಲ ರೆಕಾರ್ಡ್ಸು ಅಲ್ಲ ಟ್ಯಾಕ್ಸ್ ತುಂಬಬೇಕಾಗ್ತದೆ ಕಳಿಸ್ತಾನೆ ಆಶ್ಚರ್ಯ ಪ್ರಾಪ್ತವತ್ ಅವಿದ್ಯೆಯ ತನ್ನಾಶೆ ಪ್ರಾಪ್ತವತ್ ಭಾತಿ ಕಥಂ ಸ್ವಕಂಠ ಆಭರಣಂ ಯಥಾ ಯಥಾ ಸ್ವಕಂಠ ಆಭರಣಂ ಅದೇನ ಅಕಸ್ಮಾತ್ ಏನ್ ಬಂದಿಲ್ಲ ಅಲ್ಲೇ ಇದೆ ಅದು ಅಲ್ಲೇ ಇದೆ ಅದು ಯಾರೇನ್ರಿ ಅಲ್ಲೇ ಇದ್ದು ಗೊತ್ತಾಗುದಿಲ್ಲ ಕಂಠಾಭರಣ ಅಲ್ಲೇ ಇದ್ರು ಗೊತ್ತಾಗಲಿಲ್ಲ ಈಗ ಕೆಲವು ಮಂದಿ ಹೆಣ್ಮಕ್ಳು ಅಡಿಗೆ ಮಾಡುವಾಗ ಬಟ್ಟೆ ಇಟ್ಟು ಮುಚ್ಚಟ ಬಟ್ಟೆ ಖರ್ಚಿ ಓ ಏನೋ ಇರ್ತದೆ ಆಮೇಲೆ ನೋಡ್ತಾರೆ ಹುಡುಕಿ ಅಡಿಗೆ ಬಿಟ್ಟಿದ್ದಾರೆ ಅಲ್ಲೇ ಇರ್ತದೆ, ಅಲ್ಲಿ ಇದ್ದಿದ್ದಿಲ್ಲ ಅದು. ಅದಕ್ಕೆ ಅವ್ರು ಕೇಳಿದ್ರು ಸಿಗಿ, ಯಾಕಂತಂದ್ರೆ ಇನ್ಯಾರಿಗೂ ಸಿಗಿಸಿ ಅನ್ನೋದು ತಿಳ್ಕೋಬೇಕು. ಅವಸರವಾಗ ಇಲ್ಲೇ ಸಿಗಿರೋದು, ಇಲ್ಲಿ ಕಳಿಸಿ. ಇಲ್ಲಿ ನಾವು ಅಷ್ಟೇ, ಈಗ ಎಷ್ಟೋ ಸಲ ಪರ್ಸನಲ್ ನಾನು ಕೂಡ ಕನ್ನಡಕ ಹಿಂಗೆ ಹಾಕ್ಕೊಂಡು ಕನ್ನಡಕ್ಕೆ ಎಲ್ಲಿದೆ ಅಂತ ಹುಡುಕೋದು ಎಷ್ಟೋ ಸಲ ಮಾಡಿದ್ವಿ. ಅಲ್ಲೇ ಇದ್ರೂ ನಮಗ ನಮ್ಮ ಅರಿವಿಗೆ ಬಂದಿರೋದಿಲ್ಲ. ಹಾಗೆ ಆತ್ಮ ಸತತವಾಗಿದ್ದಾಗಿ ಕೂಡ ನಮ್ಮ ಅರಿವಿಗೆ ಬಂದಿರೋದಿಲ್ಲ. ಎಲ್ಲಿವರೆಗೂ ಆ ಅಜ್ಞಾನ ಅನ್ನುವಂಥದ್ದು ಹೋಗೋದಿಲ್ಲವೋ ಅಲ್ಲಿವರೆಗೂ ಅದು ನಮ್ಮ ಅರಿವಿಗೆ ಬರೋದಿಲ್ಲ. ಕಾಣೋ ಪುರುಷವದ್ಭ್ರಾಂತ್ಯ ಸುತಾ ಬ್ರಹ್ಮಣಿ ಜೀವತಾ ಜೀವಸ್ಯ ತಾತ್ವಿಕೇ ರೂಪೇ ತಸ್ಮಿನ್ ದೃಷ್ಟೇ ನಿವರ್ತತೆ. ಕಾಣೋ ಪುರುಷವದ್ಭ್ರಾಂತ್ಯ ಬ್ರಹ್ಮಣಿ ಜೀವತಾ ಜೀವಸ್ಯ ತಾತ್ವಿಕೇ ರೂಪೇ ತಸ್ಮಿನ್ ದೃಷ್ಟೇ ನಿವರ್ತತೆ. ಇದು ಕಾಂಪ್ಲಿಕೇಟೆಡ್ ಅದೇ. ಭ್ರಾಂತ್ಯ ಬ್ರಹ್ಮಣಿ ಜೀವತಾ ಭ್ರಾಂತ್ಯ ಬ್ರಹ್ಮಣಿ ಜೀವತಾ ಕೃತ ಸ್ಥಾನ ಪುರುಷವತ್ ಸ್ಥಾನ ಭ್ರಾಂತ್ಯ ಪುರುಷವತ್ ಸ್ಥಾನ ಭ್ರಾಂತ್ಯ ಪುರುಷವತ್ ಜೀವಸ್ಯ ತಾತ್ವಿಕೇ ರೂಪೇ ತಸ್ಮಿನ್ ದೃಷ್ಟೇ ನಿವರ್ತತೆ. ಭ್ರಾಂತ್ಯ ಎರಡು ಸಲ ಬಂತೇನೆ, ಒಂದಕ್ಕೆ ಬ್ರಾಕೆಟ್ ಹಾಕಿ ಅಧ್ಯಾ ಜೀವ ಭ್ರಾಂತಿ ಜನಿತ ಜೀವ ಇಸ್ ಓನ್ಲಿ ಅನ್ ಇಂಪೋಸ್ಟರ್ ಜೀವ ಹ್ಯಾಸ್ ಅ ಇಂಪೋಸ್ಡ್ ಎಕ್ಸಿಸ್ಟೆನ್ಸ್ ಬಟ್ ನಾಟ್ ದಿ ನ್ಯಾಚುರಲ್ ದೇರ್ ಇಸ್ ನೋ ನ್ಯಾಚುರಲ್ ಜೀವ ಅದು ಆರೋಪಿತ ಜೀವ ಬ್ರಹ್ಮನಲ್ಲಿಯ ಜೀವ ಕಲ್ಪನಾ ಇದು ಭ್ರಾಂತಿಯಿಂದ ಉಂಟಾದದ್ದಾಗಿದೆ ಹೀಗಾಗಿ ಅವನು ಭ್ರಮಿಸಲ್ಪಟ್ಟಿದ್ದ ಜೀವನು ಭ್ರಮಿಸಲ್ಪಟ್ಟಿದ್ದ ಹೇಗಪ್ಪ ಅಂತ ಕೇಳಿದ್ರೆ ಸ್ಥಾನ ಪುರುಷವತ್ ಮೂಟು ಮರ ಸ್ಥಾನ ಅಂದ್ರೆ ಮೂಟು ಮರ ನಮ್ಗೆ ಗೊತ್ತಿಲ್ಲ ಎಷ್ಟು ಮಂದಿಗೆ ಯಾವ ಊರು ಹೆಸರು ಗೊತ್ತು ತಾಲೂಕ ಪ್ಲೇಸ್ ಕುಂದಗೋಳ ತಾಲೂಕ ಪ್ಲೇಸ್ ಗೊತ್ತಲ್ಲ ಕುಂದಗೋಳದಿಂದ ನೀವು ರಾಜ್ಯದ ಊರಿಗೆ ಹೋಗ್ಲಿಕ್ಕೆ ಒಂದು 7 ಕಿಲೋಮೀಟರ್ ಅಂತ 7 ಕಿಲೋಮೀಟರ್ ನಾವು ಭಾಳ ಸಣ್ಣ ಹೋಗಿದ್ದೆ ಆವಾಗ ಅಜ್ಜ ಸ್ವಾಮೀಜಿ ನಾವು ನಿಮ್ಮ ತಮ್ಮ ನಮ್ಮ ತಂಗಿ ಚಕ್ಕಡಿ ಹೋಗ್ಬೇಕು ಒಂದ್ಸಲ ಏನಾಗ್ಬಿಡ್ತು ಚಕ್ಕಡಿ ಹೋಗ್ಬೇಕಾದ್ರೆ ಕಷ್ಟ ಏನೋ ಕಾರಣ ದನಗಳಿಗೆ ಹೋಗೋದು ಬರೋದು ರೂಢಿ ಆಗಿಬಿಟ್ಟಿರ್ತದೆ ಮತ್ತು ರಾತ್ರಿ ಕಣ್ಣು ಕೂಡ ಸ್ಪೆಷಲ್ ಆಗ್ತದೆ ನನಗೆ ಗೊತ್ತಿಲ್ಲ ನನಗೆ ಸೊ ಅವು ಹೋಗ್ತಿದ್ದೆ ಭಯ ಏನಿದ್ದಿದೆ ಆದರೆ ಅಲ್ಲೊಂದು ಗೊತ್ತಲ್ಲ. ಮತ್ತೆ ಕೈಯಲ್ಲಿ ಒಂದು ಖಡ್ಗ, ಭೂತಯ್ಯನ ಖಡ್ಗ. ಹೆದರಿಕೆ ಏನದ, ಅಳಿಲಿಕ್ಕೆ ಬರೋದು ಅಷ್ಟು ಹೆದರ್ಬಿಡಿ. ಇವನು ಕಂಬಳಿ ಹೊಚ್ಚಿ ಕೂತ್ಕೊಳ್ಳಿ, ನಮಗೆ ಇನ್ನೂ ನಿಶ್ಚಯ ಆಯ್ತು. ಏನ್ ನಿಶ್ಚಯ ಆಯ್ತು? ಮತ್ತೆ ಬಂದು ಬರ್ಬೇಕಲ್ಲ, ಹಗಲತ್ತೆ ಬಂದು ಇನ್ನೇನ್ ಅಷ್ಟು ದೂರ ಜಾಗ ಬರ್ತದ ಅಂದ್ರೆ ಕಂಬಳಿ ಇಲ್ಲದ, ಕಂಬಳಿ ಇಲ್ಲದ ಸಮೀಪ ಬಂದ್ಮೇಲೆ ಗೊತ್ತಂತ. ಅದು ಯಾವತ್ತೋ ಒಂದು ಸಿಡಿಲ್ ಹೊಡೆದಾಗ ಆ ಮರ ಪೂರ ಕಡ್ಕೊಂಡಿದ್ಬಿಡದೆ ಅದೊಂದು ತುಂಡು ಮಾತ್ರ ಹೋಗ್ಬಿಡುತ್ತೆ. ಆ ತುಂಡಿನೊಳಗೆ ಒಂದು ಚಿಗುರು ಹೊಡೆದ. ಆ ಚಿಗುರು ಏನು ಹೊಡೆದದ, ಅದು ಖಡ್ಗ ಹಿಡ್ಕೊಳ್ಳೋಕೆ ಕಾಣಿಸ್ತು, ಭೂತಯ್ಯನ ಖಡ್ಗ. ಆ ನಂತರ ನೋಡ್ರಿ, ಇಲ್ಲದ ನೋಡ್ರಿ, ಏ ನಾವು ನೋಡಂಗಿಲ್ಲ ನೋಡ್ರಿ, ಇಲ್ಲದ ನೋಡ್ರಿ, ಎಲ್ಲ ಜಲ್ದ ನೋಡ್ರಿ, ಎಲ್ಲ ನೋಡ್ರಿ. ಓ ಏನದು, ಎಲ್ಲಿವರೆಗೂ ನಿನಗೆ ಅದು ಏನು ಅನ್ನೋದು ಗೊತ್ತಿಲ್ಲವೋ ಅಲ್ಲಿವರೆಗೂ ನಿನಗೆ ಈ ಭೂತಯ್ಯನ ಖಡ್ಗ, ಖಡ್ಗ ಸಹಿತವಾದ ಭೂತಯ್ಯ ಇವನು ಪ್ರತ್ಯಕ್ಷ ಆಗೇ ಇರ್ತಾನ, ಅಲ್ಲೇ ಇರ್ತಾನ. ಎಲ್ಲಿವರೆಗೂ ಇರ್ತಾನೆ? ನೀನು ಅದು ಮೋಟು ಮರ ಅನ್ನೋದು ನಿಮಗೆ ಪತ್ತೆ ಆಗ್ಬೇಕು. ಅಲ್ಲಿವರೆಗೂ ಅಲ್ಲೇ ಇರ್ತಾನೆ. ಒಂದು ಸಲ ಇದು ಮೋಟು ಮರ ಆದ್ಮೇಲೆ ಅದಾಯ್ತಲ್ಲ, ಮುಂದೆ ಕೇಳಿ ಹೊರಿ ಮಜೆ ಕತೆ. ಆಮೇಲೆ ಮುಂದೆ ಒಂದು ನಾಲ್ಕಾರು ಸಲ ಮತ್ತೆ ಅದೇ ದಾರಿಯೊಳಗೆ ಹೋಗೇನು, ನಾಲ್ಕಾರು ಸಲ ಹೋದ್ರು ಕೂಡ ನಮಗೆ ಮಜಾ ಅನ್ನಿಸ್ಬಿಡುತ್ತೆ. ಅದು ಇಲ್ಲ ಅಂತ ಗೊತ್ತು, ಅದು ಬರೀ ಮೋಟು ಮರ ಅಂತ ಗೊತ್ತು, ಮತ್ತೆ ಬೇಕಂತ ಅದು ಇದೇ ಇದೆ ಅಂತ ನೋಡೋದು. ಇದು ಹೆಂಗದ ನೋಡ್ರಿ, ಇದು ಈ ಸಂಸಾರ ಭ್ರಾಂತಿ, ಸಂಸಾರ ಮಿಥ್ಯ ಅಂತ ಗೊತ್ತಾದ ಮೇಲೆ ಮತ್ತೆ ನೋಡೋಣ ಕೈ ಇದು ಹೆಂಗೆ ಮಿಥ್ಯ. ಮತ್ತೆ ನೀವು ಅದನ್ನು ಭ್ರಮಿಸೋದು, ಇಲ್ಲದೇ ಇರುವುದನ್ನು ಮತ್ತೆ ಮತ್ತೆ ಭ್ರಮಿಸೋದು, ತಿಳಿದು ತಿಳಿದು ಭ್ರಮಿಸೋದು, ಮತ್ತೆ ಅದನ್ನು ಆಟಕ್ಕೊಂಡು ಲೆಕ್ಕಕ್ಕೆ ಅಷ್ಟೇ. ಹೀಗೂ ನಾವು ಮಿಥ್ಯಾ ಜೊತೆ ಹೀಗೂ ಆಟ ಆಡ್ತೇವೆ. ಮಿಥ್ಯ ಅಂತ ಗೊತ್ತಿದ್ದು ಇದ್ದು ಆ ಮಿಥ್ಯೆಗೆ ಮತ್ತೊಂದು ಮಿಥ್ಯವನ್ನು ಸೋಡಿಸಬೇಕು. ಇದು ಹೇಳ್ತಾರೆ, ಅದು ಏನಿಲ್ಲಪ್ಪ, ನೀನೇನು ಕಂಡಿಯಲ್ವೋ ಅದು ಸ್ಥಾನವು ಪುರುಷ, ಅದು ಭ್ರಾಂತಿ ಜನಿತ. ಹಾಗೆಯೇ ಜೀವ ಬ್ರಹ್ಮನಲ್ಲಿ ಭ್ರಮಿಸಲ್ಪಟ್ಟಿದ್ದಾನೆ. ಜೀವಸ್ಯ ತಾತ್ವಿಕೆ ರೂಪೇ, ಈ ಜೀವ ಯಾರಿವನು, ಅಹಂ ಅಯಂ ಕುತಃ ಭವತಿ ಚಿನ್ವತಃ. ಅಹಂ ಅಯಂ, ಅಯಂ ಅಹಂ, ಈ ನಾನು ನಾನು ನಾನು ಅಂತೇನು ಜೀವ ಪುಟಿತಾ ಇದ್ದಾನೆ. ಕುತಃ ಭವತಿ ಇದು ಚಿನ್ವತಃ, ಅವನು ಎಲ್ಲಿಂದ ಬಂದ, ಅವನು ಹೇಗೆ ಬಂದ, ಯಾಕೆ ಬಂದ, ಅವನು ಬರ್ಲಿಕ್ಕೆ ಕಾರಣಗಳೇನು ಅಂತ ನೀನು ಪತ್ತೆ ಹಚ್ಚಲಿಕ್ಕೆ ಹೋದಿದ್ದಾದರೆ ಅಯ್ಯ ಅಹಂ ಪತತಿ, ಅವ ಎಲ್ಲಿದ್ದಾನೋ ಅಲ್ಲೇ ನಾಶವಾಗ್ಬೇಕು. ಬೆಳಕು ಕೆಡುವ ಕಳ್ಳ ಇಲ್ಲ. ನೀ ಎಲ್ತಂಕ ಬೆಳಕು ಕೆಡುವುದಿಲ್ಲ, ಒಂದ್ಸಲ ದೇವಸ್ಥ ಶಬ್ದ ಹಂಗೆ ಆಗ್ತದೆ, ಒಂದ್ಸಲ ಈ ಶಬ್ದ ಹಂಗೆ ಆಗ್ತದೆ, ಕರೆಂಟ್ ಬಂದ್ಬಿಟ್ಟು ಲೈಟ್ ಹಾಕ್ಬಿಡು ಒಂದು ಶಬ್ದನೇ ತೋರಿಸ್ತದೆ. ನಾಯಿಗಳು ನಿದ್ದೆಗೆ ಸುಟ್ಟಿದ ಅವು ಏನ, ಇವಂತೂ ಯಾರು ಬರ್ತಾ ನನ್ನ ಕಾಟ್ ಪಕ್ಕಕ್ಕೆ ಬಂದು ನಿಂತ್ಕೊಂಡು ಮುಂದೆ ಹೋಗಂಗಿಲ್ಲ, ಮುಂದೆ ಹೋದ ನಾವು ಹೋದ್ರೆ ಮತ್ತೆ ಅಷ್ಟು ಜಮ್ಮಿ ಅಂತ ಇಷ್ಟು ಪುಕ್ಕಲಿದ್ದಾವೆ ಎರಡು ವರ್ಷದಿಂದ ಪುಕ್ಕಲವರು. ನಾನು ಹಾವ ಪಾವ ಅಂದ್ರೆ ಬರ್ತಾ ನಡಿಗೆ ಹೋಗೋಣ ಅಂತಂದ್ರೆ ನಾ ಎಷ್ಟು ಫಾಸ್ಟ್ ಹೋಗ್ತಿರ್ತಾನೋ ಅಷ್ಟೇ ಫಾಸ್ಟ್ ಹೋಗೋಣ. ನಾನು ನಿಂತ್ಕೊಂಡೆ ಪಾಮ್ ಏಪ್ಪ ಇವು ನಾಯಿಗಳಿಗೆ ಯಾವಾಗಲೂ ಹಾವು ಚೂಳು ಮೊದಲೇ ಗೊತ್ತಾಗ್ತದೆ, ಆ ಮೂಮೆಂಟ್ ಗೊತ್ತಾಗ್ಬೋದು ಅವ್ರಿಗೆ, ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಜೊತೆ ಯಾವಾಗಲೂ ನಾಯಿ ಇರ್ತೇವೆ, ಇಂಥ ನಾಯಿ ಅಲ್ಲ ನಾವು ಕಚ್ಚಿಸ್ಕೊಂಡ್ಮೇಲೆ ನೋಡ್ಬೋದು ಎದುರ್ತ. ಕಸ್ಮಿನ್ ದೃಷ್ಟಿ ನಿವರ್ತತೆ, ಕಸ್ಮಿನ್ ದೃಷ್ಟಿ ನಿವರ್ತತೆ ಅಂದರೆ ಆ ಸತ್ಯ ಏನು, ಅದು ತಾತ್ವಿಕ ರೂಪಿ, ಆ ಜೀವನ ತಾತ್ವಿಕ ರೂಪ ಯಾವುದು, ವ್ಯಾವಹಾರಿಕ ರೂಪ ಅಲ್ಲ, ಭೌತಿಕ ರೂಪ ಅಲ್ಲ, ಲೌಕಿಕ ರೂಪ ಅಲ್ಲ, ಯಾವ ರೂಪ ತಾತ್ವಿಕ. ಏನಿದು ಜೀವತತ್ವ, ಏನಿದು ಜೀವತತ್ವ, ಯಾವುದ ತತ್ವ ತಗೊಳ್ಳಿ ಅದು ಶಾಶ್ವತವಾದ ಒಂದು ತತ್ವವನ್ನು ಆಶ್ರಯಿಸಿಕೊಂಡೇ ಇರುತ್ತೆ. ಮೆಟಲ್ ಅಂತ ತಗೊಳ್ಳಿ, ಕೆಮಿಕಲ್ ಅಂತ ತಗೊಳ್ಳಿ, ಬಂಡೆ ಅಂತ ತಗೊಳ್ಳಿ, ಮರ ಅಂತ ತಗೊಳ್ಳಿ, ಅದು ಮೂಲ ಒಂದು ವಸ್ತುವನ್ನ ಆಧರಿಸಿಕೊಂಡೇ ಇರುತ್ತೆ. ಆ ಮೂಲ ವಸ್ತು ಏನಿದೆಯೋ ಅದನ್ನ ತತ್ವ ಅಂತ ಕರೀತಾರೆ. ಈ ಜೀವ ಇದ್ದಾನೆ ಅವನು ತತ್ವ ಇರಲಿಕ್ಕೆ ಬೇಕ, ಆ ಜೀವನಿಗೆ ತತ್ವ ಇರಲಿಕ್ಕೆ ಏನ್ ತತ್ವ, ಅದು ಕೇವಲ ಸಚ್ಚಿದಾನಂದ ಆತ್ಮ. ಹೀಗಾಗಿ ಆ ಆತ್ಮನನ್ನ ದೃಷ್ಟೇ ಕಂಡದ್ದೇ ಆದರೆ ನಿವರ್ತತೆ, ಆ ಬಾಕಿ ಇತರ ಎಲ್ಲವೂ ಕೂಡ ನಿವೃತ್ತಿಯನ್ನು ಹೊಂದುತ್ತವೆ. ತತ್ವಸ್ವರೂಪಾನುಭವಾತ್ ಉತ್ಪನ್ನಂ ಜ್ಞಾನಮಂಜಸಾ ಅಹಂ ಮಮ ಇತಿ ಇತಿ ಚ ಜ್ಞಾನಂ ಬಾಧತೆ ದಿಗ್ಭ್ರಮಾನಿವತ್. ತತ್ವಸ್ವರೂಪಾನುಭವಾತ್ ಉತ್ಪನ್ನಂ ಜ್ಞಾನಮಂಜಸಾ ಅಹಂ ಮಮ ಇತಿ ಚ ಜ್ಞಾನಂ ಬಾಧತೆ ದಿಗ್ಭ್ರಮಾನಿವತ್. ತತ್ವಸ್ವರೂಪ ಅನುಭವಾತ್ ತತ್ವಸ್ವರೂಪ ಅನುಭವಾತ್ ಉತ್ಪನ್ನಂ ಜ್ಞಾನಂ ಉತ್ಪನ್ನಂ ಜ್ಞಾನಂ ಅಂಜಸ ಅಹಂ ಮಮ ಇತಿ ಚ ಅಜ್ಞಾನಂ ಬಾಧತೆ. ಅಂಜಸ ಅದರ ಮುಂಚೆ ಕಾಮ ಹಾಕಿ ಜ್ಞಾನಂ ಕಾಮ ಅನರ್ ಮುಂದೆ ತೋರಿ ಅಂಜಸ ಅಹಂ ಮಮ ಇತಿ ಚ ಅಜ್ಞಾನಂ ಇತಿ ಚ ಅಜ್ಞಾನಂ ಬಾಧತೆ ಯಥಾ ದಿಗ್ಭ್ರಮಾದಿವತ್. ಯಥಾ ದಿಗ್ಭ್ರಮಾದಿವತ್ ಅದು ಸಮಯ ಅರ್ಥ ಮಾಡ್ಕೊಂಡು ಕಮ್ಮದು ತತ್ವ ಸ್ವರೂಪ ಅನುಭವಾತ್ ತತ್ವಜ್ಞಾನ. ಏನಿದೆ ತತ್ವ ಕೊಟ್ಟಿದೆ ನಿಮಗೆ ತತ್ವ, ನಮಗೆ ಏನು ಲಭ್ಯ ಇದೆಯೋ ಅವುಗಳ ತತ್ವ. ಒಂದು ರೀತಿಯಲ್ಲಿ ಘಟ ಲಭ್ಯ ಇದೆ, ನಮಗೇನು ಲಭ್ಯ ಇದೆಯೋ ಅದರಲ್ಲಿ ತತ್ವ. ಏನು ಈ ಘಟ ಲಭ್ಯ ಇದೆ, ಈ ಘಟವು ಏನನ್ನ ಆಧರಿಸಿಕೊಂಡಿದೆ, ಮಣ್ಣು. ಸೊ ಮಣ್ಣು ಇದು ತತ್ವ, ಮಡಿಕೆ ಇದು ವ್ಯವಹಾರ. ವ್ಯವಹಾರದ ವಸ್ತು. ಹಾಗೆಯೇ ಜೀವ ಅನ್ನುವಂತಹ ಒಂದು ವ್ಯಾವಹಾರಿಕ ವ್ಯಾವಹಾರಿಕ ಒಂದು ಎಂಟಿಟಿ ಒಂದು ಅಸ್ತಿತ್ವ ಇದೆಯೋ, ಈ ಜೀವ ಅನ್ನುವಂತಹ ವ್ಯಾವಹಾರಿಕ ಅಸ್ತಿತ್ವವನ್ನು ಇದ್ದಂಥದ್ದು ಇದಕ್ಕೊಂದು ತತ್ವ ಇರ್ಲಿಕ್ಕೆ ಬೇಕಲ್ಲ. ನಂಬರ್ ಒನ್. ಮತ್ತಿನ್ನೇನಿದೆ ನಮ್ಮ ಅನುಭವಕ್ಕೆ? ಜಗತ್ತಿದೆ ನಮ್ಮ ಅನುಭವಕ್ಕೆ, ಘಟಪಟಾದಿಗಳು ಜಗತ್ತಿದೆ. ಮತ್ತೇನಿದೆ ನಮ್ಮ ಅನುಭವ ಕ್ಷೇತ್ರಗಳು ಮತ್ತೇನಿದೆ? ಜಗತ್ತಾಯ್ತು. ನಂಬಿಕೆ ಇಲ್ಲಿಯೋ, ಶ್ರದ್ಧೆ ಇಲ್ಲಿಯೋ, ಉಪಾಸನೆ ಇಲ್ಲಿಯೋ, ಚಿಂತನೆ ಇಲ್ಲಿಯೋ, ಜಪದ ನೆಪದಲ್ಲಿಯೋ, ಒಂದು ಈಶ್ವರ ಅಂತ ಒಂದು ಇಟ್ಕೊಂಡಿದ್ದೆ ಅವರ ಪಾಕೆಟ್ನಾಗೋ ಅವರ ಲಾಕೆಟ್ನಾಗೋ ಒಂದು ಈಶ್ವರ ಅಂತ ಒಂದು ಇಟ್ಕೊಂಡಿದ್ದೆ. ಈಗ ಇದೇ ಮೂರು, ಜೀವ, ಜಗತ್ತು, ಈಶ್ವರ. ಜೀವ, ಈ ಜೀವನ ತತ್ವ ಏನು? ಜಗತ್ತು, ಜಗತ್ತಿನ ತತ್ವ ಏನು? ಈಶ್ವರ, ಈಶ್ವರ ತತ್ವ ಏನು ಅಂದ್ರೇನು? ಯಾವ ತತ್ವ ಅಂತ ಹೇಳಿ ಕರಿತೀವಿ, ಏನನ್ನ ಆಧರಿಸಿಕೊಂಡು ಅದು ಇದೆಯೋ ಕ್ಷೇತ್ರ ಅದನ್ನು ತತ್ವ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಕೊಟ್ಟೆ, ಮಣ್ಣನ್ನು ಆಶ್ರಯಿಸಿಕೊಂಡು ಈ ಮಡಿಕೆ ಅನ್ನೋದಿದೆ, ಅದರ ಮಡಿಕೆಯ ತತ್ವ ಏನು? ಮಣ್ಣು. ಮಡಿಕೆ ಇದ್ರೂ ಮಣ್ಣು, ಮಡಿಕೆ ಇಲ್ದ್ರು ಮಣ್ಣು. ಹಾಗೆಯೇ ಜೀವ ಅನ್ನೋ ಒಂದು ಕ್ಷೇತ್ರ, ಈ ಜೀವನ ತತ್ವ ಏನು? ಜಗತ್ತು ಅನ್ನೋದು ತತ್ವ, ಜಗತ್ತಿನ ತತ್ವ ಏನು? ಈಶ್ವರ ಅನ್ನೋದೊಂದು ಅಸ್ತಿತ್ವ, ಇದರ ತತ್ವ ಏನು? ಆ ತತ್ವದ ಜಿಜ್ಞಾಸ ಆಗಬೇಕು. ಫಿಲಾಸಫಿ ಮೀನ್ಸ್ ಅದೇ, ಬಾಕಿವೆಲ್ಲ ಫಿಲಾಸಫಿ ಮಾತಾಡ್ತಾರೆ. ಏನೇನೋ ಕತ್ಕೊಂಡು ಹೇಳಿದ್ರು ಫಿಲಾಸಫಿ ಆಗುದಿಲ್ಲ, ಏನೇನೋ ಮಾತಾಡೋ ಫಿಲಾಸಫಿ ಆಗುದಿಲ್ಲ, ಯಜ್ಞ ಯಾಗ ಹೋಮಾದಿಗಳ ಫಿಲಾಸಫಿಯಲ್ಲಿ ಬರುದಿಲ್ಲ. ಬಂದ್ರೂ ಅವುಗಳ ಕಡೆಗೆ ಕರ್ಮಕಾಂಡಿಗೆ ಲಕ್ಷ್ಯ ಇರುವುದಿಲ್ಲ. ಅದು ಯಾವ್ದು? ಗಣಪತಿದು ಇದೆ ಅಲ್ವ ಅಥರ್ಶೀರ್ಷ, ತ್ವಮೇವ ಪ್ರತ್ಯಕ್ಷ ಬ್ರಹ್ಮ ಶೆದಲ ತತ್ವಮಸಿ, ಹೌದಲ್ಲ? ಹಾ ನೋಡಿ, ಕರ್ಮಕಾಂಡ ಅದನ್ನು ಹೇಳುವಂತ ಯಾವ ಗಣವನ್ನು ಮಾಡುವುದು? ಪೂರ ಇದೆ ಕರ್ಮಕಾಂಡಿ ಸ್ವಲ್ಪ ಲಕ್ಷಣ, ಕಡೆಗೆ ಏನೂ ಇಲ್ಲ. ಅದೊಂದು ಉಪನಿಷತ್ತದು. ವ್ಯವಹಾರಗಳಲ್ಲಿ ಏನೆಲ್ಲ ಇದೆಪ್ಪ, ಜೀವ, ಜಗತ್ತು, ಈಶ್ವರ ಎಲ್ಲ ವ್ಯವಹಾರದಲ್ಲೆಲ್ಲ ಸಾಕಷ್ಟಿದೆ. ಆದರೆ ತತ್ವದ ಕಡೆಗೆ ಲಕ್ಷ್ಯ ಯಾರಿಗಿದೆ? ತತ್ವ ಜಿಜ್ಞಾಸ ಆಗಬೇಕು ಅಂತ ಆತ್ಮಬೋಧ ಹೇಳ್ತದೆ. ತತ್ವ ಸ್ವರೂಪ ಅನುಭವ, ತತ್ವ ಸ್ವರೂಪ ಅನುಭವ, ಜೀವ, ಜೀವ ತತ್ವ ಸ್ವರೂಪ, ಜಗತ್, ಜಗತ್ ತತ್ವ ಸ್ವರೂಪ, ಈಶ್ವರ, ಈಶ್ವರ ತತ್ವ ಸ್ವರೂಪ ಅನುಭವ. ಅದು ನಮಗೆ ಸ್ಪಷ್ಟವಾಗಿದ್ದಾದರೆ ಜ್ಞಾನಂ ಉತ್ಪನ್ನಂ, ಜ್ಞಾನವು ಸ್ಪಷ್ಟವಾಗಿರುತ್ತದೆ. ಹಾಗೆ ಹೀಗೆಂದರೆ ಕಾಡುಗತ್ತಲೆಯಲ್ಲಿ ಮಾಡಿ ಇವನಲ್ಲಿ ಎಲ್ಲ ಆಭರಣಗಳನ್ನು ಅಪಹರಿಸಿ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿ ತಂದು ಕಾಡಿನ ಮಧ್ಯಭಾಗದಲ್ಲಿ ರಸ್ತೆಗಳೇ ಇಲ್ಲದೆ ಇದ್ದ ಭಾಗದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಇವನು ಪಟ್ಟಿ ಬಿಚ್ಚಿಕೊಳ್ತಾನೆ. ಈಗ ಅವನಿಗೆ ಪಟ್ಟಿ ಕಟ್ಟಿದ್ದೇ ಒಳ್ಳೆಯದು ಅನಿಸ್ತದೆ. ಪಟ್ಟಿಯನ್ನು ಕಿತ್ತಾಕೋದ್ರಿಂದ ಏನು ವ್ಯತ್ಯಾಸ ಆಗದೇ ಇಲ್ಲ. ಯಾಕಾಗಲಿಲ್ಲ? ಕಗ್ಗತ್ತಲು ಏನು ಕಾಣ್ತಾ ಇಲ್ಲ. ಈಗ ಅವನು ಎಲ್ಲಿ ಹೋದರೂ ಅವನ ದಿಕ್ಕುಗಳು ಅರಿವಿಲ್ಲ. ದಿಗ್ಭ್ರಮ ಏನಂತಾರೆ, ದಿಗ್ಭ್ರಮ. ಈ ದಿಗ್ಭ್ರಮೆಯಿಂದ ಇದ್ದವನು ಈಗೇನ್ ಮಾಡ್ತಾನೆ ಹೇಳಿ? ಅವನು ಈಗೇನ್ ಮಾಡ್ತಾನೆ? ಕಗ್ಗತ್ತಲು ಮಧ್ಯರಾತ್ರಿ ಅವ ಕಾಯ್ತಾನೆ, ಯಾರು ಬರ್ತಾರ, ಏನಾದ್ರೂ ಲಕ್ಷಣಗಳು ಸಿಗ್ತಾವ, ಏನಾದ್ರೂ ಚಿಹ್ನೆಗಳು ಸಿಗ್ತಾವ, ಕಾಯ್ತಾ ಇರ್ತಾನೆ. ಆಮೇಲೆ ಅಲ್ಲೊಬ್ಬನು ದಾರಿ ಹೋಗ ಬರ್ತಾನೆ. ಅವನಂತಾನೆ, ನಿನ್ನಷ್ಟೇ ನಾನು ದಿಗ್ಭ್ರಮ ಆಗಿದ್ದೀನಿ, ನಾನು ದಾರಿ ತಪ್ಪಿಸ್ಕೊಂಡಿ ಅಂತ. ಹೀಗೆ ಅನೇಕ ಅನೇಕರು ದಾರಿ ತಪ್ಪಿಸಿಕೊಳ್ಳುವ ಮಧ್ಯದಲ್ಲಿ ಇವನು ದಾರಿ ತಪ್ಪಿಸಿಕೊಂಡಿದ್ದಾಗಿಯೂ ಕೂಡ ಒಬ್ಬನೊಬ್ಬ ಕಾರುಣಿಕ ಬಂದೇ ಬರ್ತಾನೆ. ಅವನು ಇವನು ಹೇಳ್ತಾನೆ, ಇದು ಈ ಕಡೆ ಮುಖ ಮಾಡುವುದಿಲ್ಲು, ಇಷ್ಟು ದೂರ ನೀನು ಹೋಗು, ಇಲ್ಲಿ ಕಾಲು ದಾರಿ ಇಲ್ಲ, ಇದ್ದ ದಾರಿಯನ್ನೇ ತಪ್ಪಿಸ್ಕೊಂಡು ಹೋಗು. ಆಮೇಲೆ ಅಲ್ಲಿಂದ ನೀನು ಬಲಗಡೆ ಹೋದರೆ ಒಂದು ಸಣ್ಣ ಕಾಲು ದಾರಿ ಬರ್ತದೆ, ಅಲ್ಲಿಂದ ಮುಂದೆ ಹೋದಾಗ ಒಂದು ದೊಡ್ಡ ದಾರಿ ಬರ್ತದೆ, ಆ ದೊಡ್ಡ ದಾರಿ ಹೋದ್ರೆ ನಿಮ್ಮ ಊರಿಗೆ ಹೋಗಿ ಸೇರ್ತೀಯ, ನಿಮ್ಮ ರಾಜ್ಯಕ್ಕೆ ಹೋಗಿ ಸೇರ್ತೀಯ. ಹೌದು, ಈಗ ಅವನೇನು ದಾರಿ ತೋರಿಸಿದ್ನಲ್ವೋ ಅವನು ಗುರು ಅನಿಸ್ಕೊಳ್ತಾನೆ. ಕಗ್ಗತ್ತಲೆಯ ಕಗ್ಗಾಡಿನ ಮಧ್ಯದಲ್ಲಿಯೂ ಕೂಡ ದಿಗ್ಭ್ರಮೆ ಆಗಿದ್ದಾಗಿಯೂ ಕೂಡ ಒಬ್ಬನೊಬ್ಬ ಕಾರುಣಿಕನು ಇವನಿಗೆ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಉಪನಿಷತ್ತು ದಾರಿ ತೋರಿಸ್ತಾನೆ. ಹಿಂಗೆ ಹೋಗು, ಹಿಂಗೆ ಹೋಗು, ಹಿಂಗೆ ವಿಚಾರ ಮಾಡು, ಹೀಗೆ ಚಿಂತನೆ ಮಾಡು. ಮಾಡೋ ತನಕ ಹೆಂಗೋ ಏನೋ ಅಂತ ಅನ್ಸುತ್ತೆ, ಆದ್ರೆ ಮಾಡುವಂತ ದಾರಿ ತೋರಿಸಿದ ಮೇಲೆ ಅವ್ ಇಷ್ಟೇನಾ ಅಂತ. ಇಷ್ಟೇನಾಗಿದ್ರ ಮುಂಚೆ ಯಾಕೊಳ್ಳಿಲ್ಲ ನಿಮ್ಗೆ? ಯಾಕಂದ್ರೆ ದಾರಿ ತೋರಿಸೋರಿರಲಿಲ್ಲ. ದಾರಿ ತೋರಿಸೋಬೇಕಿದಕ್ಕೆ, ಆ ದಾರಿ ತೋರಿಸುವನ್ನ ಗುರು ಅಂತ ಕರಿತೀವಿ, ದಾರಿಗೆ ಉಪನಿಷತ್ತು ಅಂತ ಕರಿತೀವಿ. ಆ ಉಪನಿಷತ್ತು ಅನ್ನುವ ದಾರಿಯನ್ನ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಶ್ರಮಿಸಿದ್ದೆ ಆದರೆ ಅವಶ್ಯವಾಗಿಯೂ ಕೂಡ ನಾವು ನಮ್ಮ ಭ್ರಮೆಯನ್ನ ಕಳ್ಕೊಳ್ತೀವಿ. ಯಾವ ಭ್ರಮೆ? ದಿಗ್ಭ್ರಮಾದಿ ಅಜ್ಞಾನದಿಂದ ಉಂಟಾದ ಭ್ರಮೆ ನಾವು ಕಳ್ಕೊಳ್ತೀವಿ. ಕಥಂ ಅಂಜಸ ತತ್ವಸ್ವರೂಪ ಅನುಭವಾದ ಉತ್ಪನ್ನ ಜ್ಞಾನಂ ಅಂಜಸ. ಏನೇ ಹೇಗೆ ಹೇಗೆ ಕಳೆದೋದ್ರೆ ಆ ಕಳೆದೋದ ಸ್ಥಿತಿ ಹೇಗಿರ್ತದೆ? ಅಲ್ಲಿ ಅಹಂ ಇಲ್ಲ, ನನ್ನದು ಮಮ ಇದಿ ಇಲ್ಲ, ಎಲ್ಲವೂ ಅಜ್ಞಾನ ಸಹಿತವಾಗಿ ಕಳೆದೋಗುತ್ತೆ. ಅಹಂ ಮಮ ಇದಿ ಜ್ಞಾನಂ ಇದು ಚ ಅಜ್ಞಾನಂ ಬಾಧತೆ. ನಾನು ನನ್ನದು ಎನ್ನುವ ಅಜ್ಞಾನದ ಭಾವ ಏನಿದೆಯೋ ಅದು ಪೂರ್ತಿಯಾಗಿ ಬಾಧ ಆಗ್ತದೆ. ಕಥಂ ಅಂದ್ರೆ ದಿಗ್ಭ್ರಮಾಧಿವತ, ದಾರಿ ತಪ್ಪಿದವನು ಹೀಗೆ ಪುನಃ ಮತ್ತೆ ದಾರಿಯನ್ನು ಕಂಡುಕೊಂಡು ರಾಜ್ಯವನ್ನು ಹೋಗಿ ಸೇರುತ್ತಾನೋ, ತನ್ನ ರಾಜ್ಯವನ್ನು ಹಾಗೆ ದಾರಿ ಕಂಡುಕೊಂಡು ನಾವೆಲ್ಲ ಮತ್ತೆ ನಾವು ಏನಿರ್ತೀವಿ, ನಮ್ಮ ಸ್ವಸ್ಥಾನವನ್ನು ಹೋಗಿ ನಾವು ಸೇರ್ತೀವಿ. ಓಕೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.